ಮೋಡಕ್ಕೆ ಹೊತ್ತು ಗೊತ್ತು ಹೋಗಿ ಪಕ್ಕಕ್ಕೆ ಮಳೆಯ ಚುಂಬನ ಸಾಗರಕ್ಕೆ ಬೇಷ್ಟಾದ ಮೇಲೆ ಹೃದಯಕ್ಕೆ ಅಸ್ತುವನ್ನು ಅಷ್ಟೇ ಪ್ರೇಮಕ್ಕೆ ಬೇಡ ಯಾವುದೇ ಹಿಂಜರಿಕೆ ಬೀಳುವಾಗ ನೀನು ಹೀಗೆ ಕಣ್ಣಿಗೆ ಕೆಂಡ ಕಾರು ಸೂರ್ಯ ಕೂಡ ತಣ್ಣಗೆ ಹೃದಯದ ಸಿಹಿ ಪರಿಚಯ ಕಿರು ಬೆರಳಲ್ಲಿ ಮಾಡುತ್ತ ಕಣ್ಣಲ್ಲಿ ಕಚ್ಚಗೊಳಿಡು ನಿನ್ನ ಶೈಲಿ ಅದ್ಭುತ ಜೇನಿನ ಜಾತ್ರೆಗೆ ಬಂದಾಗ ಆಸೆಗೆ ಎಲ್ಲವೊಮ್ಮೆ ಕೋಟಿ ವರುಷಕ್ಕೆ ಇಂಥ ಮೈತ್ರಿ ಸಾಧ್ಯ ಹರುಷಕ್ಕೆ ಬಂತು ಜೀವಕ್ಕೆ ಲವಲವಿಗೆ ಈಗಲೂ ಬರದ ನಂಬಿಕೆ ಸಿದ್ಧ ಮಾಡಿ ಮುತ್ತು ವೇದಿಕೆ ಹೀಗೆ ಬಂದಿನಿ ಹತ್ತಿರಕ್ಕೆ ಲೋಕಕ್ಕೆ ನಯನಗಳೇ ಸೇತುವೆ ಜೀವನ ಲಕ್ಷಣ ನೀ ಬಂದು ಪ್ರೀತಿಸು ಹೀಗೆ ಮೀನ ಮೇಷ ಏಕೆ ಸುಮ್ಮನೆ ನನ್ನ ತೋಳೆ ನಿನ್ನ ಅರಮನೆ ಬಾಳು ಬೆಚ್ಚಗೆ ನನ್ನೊಡನೆ ಹೇಳಬಲ್ಲೆ ಮಾಡಿ ಗರ್ಜನೆ ನಿನ್ನ ಪ್ರೀತಿ ನನ್ನ ಸಾಧನೆ ನೀನೆ ಮೊದಲು ನೀ ನನ್ನ ಕೊನೆ